ತಿಮ್ಮಪ್ಪ ಹೆಚ್ಚಗೌಡ, ಸಹಕಾರ ಸುಧಾರಾಣಿ ಟಿ ಮತ್ತು ರಾಜಲಕ್ಷ್ಮಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ತರಂಗಾಂತರ 275.5 ಮೀಟರ್, 1089 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 100.3 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ದಕ್ಷಿಣ ಕನ್ನಡ ಮತ್ತು ಕಾಸರಗೋಡು ಜಿಲ್ಲೆಗಳ ಕಾಳುಮೆಣಸು ಹಾಗೂ ಕಾಫಿ ಬೆಳೆಗಾರರ ಮಾಹಿತಿ ಶಿಬಿರ ಮತ್ತು ಬೃಹತ್ ಸಮಾವೇಶವು ದಿನಾಂಕ 10/8/2025 ಬೆಳಗ್ಗೆ 9:30 ಪುತ್ತೂರಿನ ಸುಭದ್ರ ಸಭಾ ಮಂದಿರ ದರ್ಬೆ ಇಲ್ಲಿ ನಡೆಯಲಿದೆ. ಕ್ಯಾಂಪ್ಕೋ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಕಿಶೋರ್ ಕುಮಾರ್ ಕೂಡ್ಗಿ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದು, ಅಖಿಲ ಭಾರತ ಕಾಳುಮೆಣಸು ಬೆಳೆಗಾರರ ಸಂಘದ ವಿಜ್ಞಾನಿ ಡಾ ಶ್ರೀ ವೇಣುಗೋಪಾಲ್, ಸಕಲೇಶ್ಪುರದ ಸವೆನ್ ಬಿನ್ ಟೀಮ್ನ ಮುಖ್ಯಸ್ಥರಾದ ಡಾ ಎಚ್ಎಸ್ ಧರ್ಮರಾಜ್ ಸಕಲೇಶ್ಪುರ ಹಾಗೂ ಶ್ರೀ ಸಿದ್ದಿ ಅಗ್ರಿ ಕಂಪನಿ ಪ್ರೈವೇಟ್ ಲಿಮಿಟೆಡ್ನ ಶ್ರೀ ಪೆರುವೂರಿ ನಾರಾಯಣ ಭಟ್ ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿ ಮಾಹಿತಿ ನೀಡಲಿದ್ದಾರೆ. ಸಮಸ್ತ ಕೃಷಿ ಬಾಂಧವರನ್ನು ಸ್ವಾಗತಿಸುವ ಶಶಿಕುಮಾರ್ ಭಟ್ಟಪಡ ಅವರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9481758955. ಇದೀಗ ಕೇಳಿ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಕೆಲ ಉದಾಹರಣೆಗಳು. ಹಳೆ ಅಡಿಕೆ ಕ್ವಿಂಟಲ್ಗೆ 36,000-52,500 ರೂಪಾಯಿಗಳು, ಹೊಸ ಅಡಿಕೆ ಕ್ವಿಂಟಲ್ಗೆ 36,000-48,500 ರೂಪಾಯಿಗಳು, ಕೋಕಾ ಕ್ವಿಂಟಲ್ಗೆ 25,000-28,500 ರೂಪಾಯಿಗಳು, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಲ್ಗೆ 9,000-22,000 ರೂಪಾಯಿಗಳು, ತೆಂಗಿನಕಾಯಿ ಒಂದನೇ ವರ್ಗ 1,000-ಗೆ 30,000-40,000 ರೂಪಾಯಿಗಳು, ಎರಡನೇ ವರ್ಗ 1,000-ಗೆ 25,000-30,000 ರೂಪಾಯಿಗಳು, ಅಕ್ಕಿ ಸ್ಥಳೀಯ ಕ್ವಿಂಟಲ್ಗೆ 4,350-5,300 ರೂಪಾಯಿಗಳು, ಕಟ್ಟ ಸಾಂಬಾರ್ ಕ್ವಿಂಟಲ್ಗೆ 3,500-4,200 ರೂಪಾಯಿಗಳು, ಐಆರ್ 8 ಕ್ವಿಂಟಲ್ಗೆ 3,450-4,250 ರೂಪಾಯಿಗಳು, ಭತ್ತ ಆಮದು ಕ್ವಿಂಟಲ್ಗೆ 2,250-2,450 ರೂಪಾಯಿಗಳು, ಬೆಲ್ಲ ಆಮದು ಹಳದಿ ಕ್ವಿಂಟಲ್ಗೆ 4,500-5,000 ರೂಪಾಯಿಗಳು, ಕೆಂಪು ಕ್ವಿಂಟಲ್ಗೆ 4,400-5,000 ರೂಪಾಯಿಗಳು, ಕಪ್ಪು ಕ್ವಿಂಟಲ್ಗೆ 4,600-5,400 ರೂಪಾಯಿಗಳು, ಮೆಣಸು ಕ್ವಿಂಟಲ್ಗೆ 18,000-30,000 ರೂಪಾಯಿಗಳು, ಕಾಳುಮೆಣಸು ಕ್ವಿಂಟಲ್ಗೆ 13,000-64,000 ರೂಪಾಯಿಗಳು, ಗೇರು ಬೀಜ ಕಚ್ಚಾ ಕ್ವಿಂಟಲ್ಗೆ 12,500-14,200 ರೂಪಾಯಿಗಳು, ಬಾಳೆಕಾಯಿ ಮೈಸೂರು ಕ್ವಿಂಟಲ್ಗೆ 4,500-6,000 ರೂಪಾಯಿಗಳು, ಕದಳಿ 6,000-7,000 ರೂಪಾಯಿಗಳು, ಗಾಳಿ 5,500-6,000 ರೂಪಾಯಿಗಳು, ನೇಂದ್ರ ಕ್ವಿಂಟಲ್ಗೆ 7,000-8,000 ರೂಪಾಯಿಗಳು. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಕೆಲವು ಧಾರಣೆಗಳು. ಕೇಳುಗರೆ, ನಾಳೆ ಸಂಜೆ 6:50 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಳೆಯಬಹುದಾದ ವಿದೇಶಿ ತಳಿಯ ಹಣ್ಣಿನ ಗಿಡಗಳ ಬಗ್ಗೆ ಎಡ್ವರ್ಡ್ ರೆಬೆಲೊ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಸ್ನೇಹಾ ಭಟ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ನಾಳೆ ರಾತ್ರಿ 7:45 ಸಮಾಚಾರ ದರ್ಶನ, ವಾರದ ವಾರ್ತಾ ಚಿತ್ರ, 8:00 ಕನ್ನಡ ಚಿತ್ರಗೀತೆಗಳು. ನಾಳೆ ರಾತ್ರಿ 8:30 ತುಳು ಕಾರ್ಯಕ್ರಮ ಚಾವಡಿಕಟ್ಟೆ, ವಾರದ ಪಟ್ಟಾಂಗ. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ. ನಾಳೆ ರಾತ್ರಿ 9:30 ಯುವವಾಣಿ ಇನ್ಫೋಟೆಕ್ ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಸ್ವರ್ಣದಾಸ್, ಲಿಖಿತ ಎಂಪಿ. ಪ್ರಸಾರ ನಿರ್ವಹಣೆ ಸುಜಾತ ಎಫ್ ತಳ್ವಾರ್. ಇದು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. ನಾಳೆ ರಾತ್ರಿ 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮನೋಜ್ ಪಾಟಿದಾರ್ ಅವರ ತಬ್ಲಾ ಸೋಲೋ ಹಾಗೂ ವಿದ್ವಾನ್ ಸೋಮಶೇಖರ್ ಜೋಯಿಸ್ ಅವರ ಕೊನ್ನಕ್ಕೊಲ್ ಕೇಳುವಿರಿ. ಪ್ರೀತಿದ ಶ್ರೋತೃಳೆ, ಚಾವಡಿಕಟ್ಟೆ, ವಾರದ ಪಟ್ಟಾಂಗ ಪ್ರತಿ ಶನಿವಾರ ರಾತ್ರಿ 8:30. ಬೊಕ್ಕ ಇತ್ತೆ ತೂಲೆಗೆ ಈ ಜೋಕುಲು ನಮ್ಮಡ್ದ ಹೆಚ್ಚ ಇಂಗ್ಲಿಷ್ ಹಿಂದಿ ಬಂದೊಂದು ಮಾತ ಭಾಷೆ ಎಲ್ಲ ಕಲ್ಪೋ ಸತೀಶ್ ಅಣ್ಣ ನಮ್ಮಕ್ಕೆ ಅಂದಜ ಪೂಜೆ ಕೆಲವುದಾದ ಬಂದು ಇತ ದುಂಬು ಪುರಾಂಡ ಐಕ್ ಶಾಲೆಗೆ ಕೋರ್ಸ್ ಮನ್ಪೋಡು ಅವು ಮನ್ಪೋಡು ಒಂದು ಇತ್ತು ಇತ್ತೆ ಇಲ್ಲಾಡು ಮೊಬೈಲ್ ಉಂಡತ್ತ ಮೊಬೈಲ್ ವಾ ಭಾಷೆ ಬೋರ್ಡ್ ಅಂದಲ್ಲ ಕಲ್ಪೋಲಿ ಅವು ಐಟಿ ಬಾ ಕಾಣಿತ ಕೆಲವು ಭಾಷೆಲಗೆ ಅವು ಐಕ ಪುರ ಆ್ಯಪ್ ಅವನ್ ಅಪ್ಪೆ ಇತ್ತು ಲೆಕ್ಕ ಐನ ಪುರ ಪಾಡೊಂದು ನಮ್ಮ ಕಲ್ಪರೆ ಗುಲಾಬ ಆತುಂಡು ಕೇನ್ಲೆ ಪ್ರತಿ ಶನಿವಾರ ರಾತ್ರಿ 8:30 ಚಾವಡಿಕಟ್ಟೆ ವಾರದ ಪಟ್ಟಾಂಗ ಪ್ರಿಯ ಕೇಳುಗರೆ, ಮಂಗಳೂರು ಆಕಾಶವಾಣಿಯಲ್ಲಿ ಇತ್ತೀಚೆಗೆ ಧ್ವನಿ ಮುದ್ರಿಸಿದ ಮನದಾಳದ ಮಾತನ್ನು ಮಾಲೆಯಾಗಿಸಿದ ಸ್ಮೃತಿ ಚಿತ್ರ ಸ್ಮೃತಿ ಧ್ವನಿ ಇಂದು ರಾತ್ರಿ 7:45 ಪ್ರಸಾರವಾಗಲಿದೆ. ಈ ಬಾರಿಯ ಸ್ಮೃತಿ ಧ್ವನಿ ಕಾರ್ಯಕ್ರಮದಲ್ಲಿ ಹಿರಿಯ ವಿದ್ವಾಂಸರಾದ ಡಾಕ್ಟರ್ ಪಾದೆಕಲ್ಲು ವಿಷ್ಣು ಭಟ್ಟರೊಂದಿಗೆ ಮುಕ್ತ ಮಾತುಕತೆ. ನಮಗೆ ಒಂದು ಹೆಸರು ಇಟ್ಟಿದ್ರು, ಗ್ರಂಥ ಚೋರಕ ಅಂತ ಹೆಸರು. ಓದುವ ಎಂಥದ್ದು ಗ್ರಂಥ ಚೋರಕ ಅಂದ್ರೆ ಏನು, ಗ್ರಂಥ ಚೋರಕ ಅಂದ್ರೆ ಏನು ಅಂತ ಹೇಳ್ತಾ ಇದ್ರು. ಏನು ಗ್ರಂಥ ಚೋರಕ ಅಂದ್ರೆ ಏನು ಅಂತ ಕೇಳಿದ್ರು. ನಾನು ಕೇಳೋದು ಪ್ರಶ್ನೆ ನನ್ನದು. ಅದಕ್ಕೆ ಅವರೊಂದು ಶ್ಲೋಕ ಹೇಳಿದರು, ಬ್ರೂಹಿ ಬ್ರೂಹಿ ಪುನರ್ಬ್ರೂಹಿ ಅರ್ಥಂ ಬ್ರೂಹಿ ಪುನಃ ಪುನಃ ತಾತ್ಪರ್ಯಂಚ ಪುನರ್ಬ್ರೂಹಿ ಇತ್ಯೇತೇ ಗ್ರಂಥ ಚೋರಕಾಹ ಅಂತ ಅವರು ಗ್ರಂಥ ಚೋರಕನಿಗೆ ಲಕ್ಷಣ ಹೇಳಿದರು. ಅಂದರೆ ಏನಾದರೂ ಒಂದು ವಿಷಯ ಹೇಳಿದರೆ ಇನ್ನೊಮ್ಮೆ ಹೇಳಿ ಇನ್ನೊಮ್ಮೆ ಹೇಳಿ ಅಂತ ಕೇಳೋದಂತೆ. ಅಂದರೆ ಅದರ ಸ್ಪಷ್ಟ ಮಾಡಿಕೊಳ್ಳಿಕ್ಕೆ ಇನ್ನೊಮ್ಮೆ ಹೇಳಿ ಇನ್ನೊಮ್ಮೆ ಹೇಳಿ ಅಂತೇಳಿ. ತಪ್ಪದೇ ಕೇಳಿ ಸ್ಮೃತಿ ಧ್ವನಿ ಮನದಾಳದ ಮಾತನ್ನು ಮಾಲೆಯಾಗಿಸಿದ ಸ್ಮೃತಿ ಚಿತ್ರ ಇಂದು ರಾತ್ರಿ 7:45. ಇದೀಗ ಕೇಳಿ ಏಕ್ಸೂರ್. ಮಿಲೆ ಸುರ ಮೇರಾ ತುಮಾರಾ ತೋ ಸುರ ಬನೆ ಹಮಾರಾ ಸುರ ಕಿ ನದಿಯಾ ಹರ ದಿಶಾ ಸೇ ಬಹಕೆ ಸಾಗರ ಮೇ ಮಿಲೆ ಬಾದಲೋ ಕಾ ರೂಪ ಲೇಕರ ಬರಸೆ ಹಲ್ಕೆ ಹಲ್ಕೆ ಮಿಲೆ ಸುರ ಮೇರಾ ತುಮಾರಾ ತೋ ಸುರ ಬನೆ ಹಮಾರಾ ಮಿಲೆ ಸುರ ಮೇರಾ ತುಮಾರಾ ಚೈನ್ ತರಜ ಥೈ ಬಟ ಬನಿ ಸಾಯ್ ತರ ತೇರಾ ಸುರ ಮಿಲೆ ಮೇರೆ ಸುರ ದೇ ನಾಲ್ ಮಿಲ್ ಕೇ ಬಣೇ ಕ ನವಾ ಸುರ ತಾಲ್ ಮಿಲೆ ಸುರ ಮೇರಾ ತುಮಹಾರಾ ತೋ ಸುರ ಬನೇ ಹಮಾರಾ ಮುಂಜ